ನೆನವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿಜನ ಪ್ರಿಯ ಮುದ್ದು ಉಡುಪಿನ ರಂಗನಾದಯ ಪಾಂಗನ ನೆನವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ದೇವಕೀ ಜಠರೋದಯ ಬುಧಿಚಂದ್ರನ ಗುಣಸಾಂದ್ರನ ಗೋವ್ರಜಕ್ಕೆ ಖನಯ ಮುನೆಯ ದಾಟಿ ಬಂದನ ಅಲ್ಲಿ ನಿಂದನ ಮಾವ ಕಳುಹಿದ ಮಾಯಾ ಷಟವಿಯ ಕೊಂದನ ಚಿದಾನಂದನ ದೇವರಿ ಪುದೈತೇಂದ್ರ ಶಕಟನ ವದ್ದನ ಶ್ರುತಿಸಿದ್ದನ ನೆನವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಗೋಕುಲದ ಗೋಪಿಯರ ವಂಚಕ ಚೋರನ ಬಹುಧೀರನ ಅನೇಕ ನಾರಿಯರ್ವಸನವನು ಕದ್ದೊಯ್ದನ ತುರುಗಾಯ್ದನ ನಾಕಿಯರಿಗರಿದೇನು ವತ್ಸವಿಘಾತನ ವಿಖ್ಯಾತನ ಕಾಕುಮತಿ ಕಾಳಿಂಗನ ಫಣ ತುಳಿದನ ಅವಗೊಲಿದನ ನೆನವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಶೈಲವನು ಅಹಿಶಯನ ಬೆರಳಲಿಯಾಂತನ ಬಲವಂತನ ಸೋಳ ಸಾಸಿರ ಬಾಲೆಯರ ಕರ ಪಿಡಿದನ ಸುಧೆಗೂಡಿದನ ಬಾಲೆ ಭಾಮೆಯರೊಡನೆ ಜಲ ಕ್ರೀಡೆಗಿಳಿದನ ಅಲ್ಲಿ ನಲಿದನ ಲೀಲೆಯಲಿ ಲಲನೆಯರಿಗೆ ಇಷ್ಟವ ಕೊಟ್ಟನ ಸಂತುಷ್ಟನ ನೆನವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಕ್ರೂರ ಬಕ ಕೇಶಿಗಳನೆಲ್ಲ ರಸೀಳ್ದನ ಸುರರಾಳ್ದನ ಅಕ್ರೂರ ಕರೆಯಲು ಹರುಷದಿಂದಲಿ ಬಂದನ ಸುರವಂದ್ಯನ ನಾರಿಗುಭುಜೆಗೆ ಭೂರಿ ಸಂತಸ ಇತ್ತನಾತಿಶಕ್ತನ ವಾರಣವನು ಕೆಡಗಿದ ಪ್ರತಿಮಲ್ಲನ ಅತಿ ಚೆಲ್ವನ ನೆನವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಸುಲಭದಿಂದಲಿ ಶಿವನ ಧನುವನು ಮುರಿದನ ನೆರೆ ಮರೆದನ ಮಲೆತ ಮಲ್ಲರ ಕೆಡಹಿರಂಗದಿ ನಿಂತನ ಜಯವಂತನ ಖಳಕುಲಾಗ್ರಣಿ ಕಂಸನೆಂಬನ ಹೊಡೆದನ ಹುಡಿಗೆಡೆದನ ಬಲದಿ ತಾಯಿ ತಂದೆ ಬಂಧನ ಕಡಿದನ ಯಶ ಪಡೆದನ ನೆನವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಭುವನ ಪಟ್ಟ ಕೊಟ್ಟವನುಗ್ರಸೇನಗೆ ಕೊಟ್ಟನ ಅತಿ ಶ್ರೇಷ್ಠನ. ಯುವತಿಯರಿಗುದ್ಧವನ ಕಳುಹಿದ ಜಾಣನ ಸುಪ್ರವೀಣನ. ವಿವಿಧ ವಿದ್ಯಾ ಕಲೆಗಳೆಲ್ಲವನರಿತನ ಶುಭಚರಿತನ. ಜವನ ಶಿಕ್ಷಿಸಿ ದ್ವಿಜನ ಕಂದನ ತಂದನ ಆನಂದನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಕುಮತಿ ಖಳಮಾಗಧನ ಯುದ್ಧದಿ ಗೆದ್ದನ ಅನವದ್ಯನ. ದ್ಯುಮಣಿ ಸಮದ್ವಾರಕಿಯ ರಚಿಸಿದುದಾರನ ಗಂಭೀರನ. ಸುಮತಿ ಮುಚುಕುಂದನೊದ್ದಯವನನ ಸುಟ್ಟನಾತಿ ದಿಟ್ಟನ. ವಿಮಲ ಸುಚರಿತ್ರಾಷ್ಟ ಮಹಿಷಿಯರಾಳ್ದನ ನೆರೆ ಬಾಳ್ದನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಮೂರನರಕ್ಕೆ ಮುಖ್ಯರನು ಚಕ್ರದಿ ತರಿದನ ಕರಿವರದನ. ಸುರತರು ವಸತಿಗಾಗಿ ತಂದ ಸಮರ್ಥನ ಜಗತ್ಕರ್ತನ. ತುರುಳ ಶಿಶುಪಾಲಾದಿ ದೈತ್ಯ ಸಂಹಾರನ ಬಹುಶೂರನ. ಕುರುಕುಲ ಕೆಲಯ ವಿತ್ತ ಪಾಂಡವ ಪ್ರಿಯನ ಕವಿಗೇಯನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಇಳೆಯ ಸುಜನರ ಸಲಹುವ ಕಾಂತನ ಸಿರಿವಂತನ. ಪಂಥವುಳ್ಳ ಪ್ರಸನ್ನ ಹಯವದನನ ಮುನಿಮಾನ್ಯನ. ಸಂತತ ವೀಸಾರ ಕಥೆಯನು ಕೇಳ್ವರ ನೆರೆ ಬಾಳ್ವರ. ಕಂತು ಪಿತ ಕಾರುಣ್ಯದಿಂದಲಿ ಪೊರೆವನು ಸುಖ ಗರವನು. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಗುಣರನ್ನನ. ಶ್ರೀಕೃಷ್ಣನ ಶ್ರೀಕೃಷ್ಣನ ಹಯವದನನ.